ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ? ಸೀದಾ ಅಕೌಂಟ್ ಗೆ ಬರ್ತದಾ? ಹೂ ಮೇಸ್ಟ್ರೇ. ಹಂಗಾದ್ರೆ ಆಫೀಸ್ ಇಂದ ಆಫೀಸ್ ಗೆ ಅಲಿಯೋದು ತಪ್ಪು ಅಣ್ಣು. ಹೌದು ಮೇಸ್ಟ್ರೇ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ವಾ ನೋಡಿ ಮೇಸ್ಟ್ರೇ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, ಬಿಜೆಪಿಗೆ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಒಣ ವಾತಾವರಣ ಎಲ್ಲಾ ಪ್ರದೇಶಗಳಲ್ಲಿ ಇರಬಹುದಾಗ್ಯದ. ಮೋಡಗಳು ಕಾಣಿಸಿಕೊಳ್ಬಹುದು, ಕೆಲವೊಮ್ಮೆ ಮೋಡ ಕವಿದಂತಹ ವಾತಾವರಣ, ಕೆಲವೊಮ್ಮೆ ಮೋಡ ಮುಸುಕಿದಂತಹ ವಾತಾವರಣ ಕಂಡು ಬರಬಹುದು. ಆದರೂ ಕೂಡ ಬಿಸಿಲಿನ ಪ್ರಖರತೆಗೆ ಏನು ಕಡಿಮೆ ಆಗುವುದಿಲ್ಲ. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಕಥೆ ಸನ್ನಿವೇಶ ರಾಜ ರಾಜಾಂಶ ಪ್ರಾಣಾಂಶ. ಅರೆ ರಾಮ ಸಮೃತ ರೇ ರಾಮಿ ಶ್ರೀ ಪ್ರಥಮ ಮಂತ್ರ ವಾಹನದೊಳಗ ನಾವು ಕಾಣ ಪ್ರತಿಭಿ ದಾವಾ ಕಂಡ ಕಾಚಿದೊಳಗೆ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರನ ಸಭಾಗ್ಯಾದ ಈ ಮರ್ತ ಪರ್ವದೊಳಗ ಪಂಚಪಾಂಡುರಾಯವರ ಸಭಾಗ್ಯಾದಿ ಶಪ್ತಪಾತಾಳದೊಳಗ ಶೇಷನಾರಾಯಣನ ಸಭಾ ಶ್ಯಾನಕುಳಿ ರಾಜ ಭೂಪಾಳಿ ಪೈಕಿದೊಳಗ ಚಂಪಾವತಿ ಎಂಬಂತ ಪಟ್ಟಣ ರಾಜ ಚಂದ್ರಸೇನ ಚಕ್ತ ಮೇಲೆ ಕೂತು ರಾಜ್ಯ ಮಾಡತಾನೆ. ರಾಮಿ ಈಗ ನಾಸು ಉಳಿದೆ ಆಗ್ಲಿಕ್ಕೆ ತಡೆಯಿಲ್ಲ, ರಾಜ್ಯ ಬಾಡಕ ಹೋಗ್ಬೇಕಂತ ಹೇಳಿ ಆ ವೇಳೆ ಮನೆಯೊಳಗೆ ಬಂದು ಜಳಕ ಪಾಠ ಪೂಜೆ ಮುಗಿಸ್ಕೊಂಡಾನೆ. ರಾಜ್ಯ ಕಚೇರಿಗೆ ಹೋಗ್ಬೇಕಂತೇಳಿ ರಾಜ ಪೋಷಾಕ ಮೈ ಮೇಲೆ ಧರಿಸಿಕೊಂಡು ಹೋಗ್ಬೇಕಂತೇಳಿ ಬಲಭಾಗದಲ್ಲಿ ಚಡಿದಾರ ನಿಂತಾನ. ತಮ್ಮ ಚಡಿದಾರ ಈಗಾಗ ತಡೆ ಮಾಡ್ತೀವಿ ತಮ್ಮ ಸೂರ್ಯ ಆಗ್ಲಿಕ್ಕೆ ತಡವಿಲ್ಲ, ಕಚೇರಿಗೆ ಹೋಗ್ಬೇಕಾಗ್ಯಾದೆ. ಬೇಗ ನಿಜಾಮದಾರ ಖಾನೆ ಒಳಗೆ ಹೋಗಿ ನಾನು ರಾಜ ಪೋಷಾಕ ತೆಗೆದುಕೊಂಡು ಬರುವಂತ ನಾವು. ರಾಜ ಪೋಷಾಕ ಮೈ ಮೇಲೆ ಧರಿಸಿಕೊಂಡಾನೆ, ಮುತ್ತಿನ ತುಳಾಚಲ ಮೇಲೆ ಬಿಟ್ಕೊಂಡು ದಸ್ತರು ಮಾಲ ಕಟ್ಟಿಕೊಂಡು ತನ್ನ ರಾಜ್ಯ ಶಿಕಾಯದ ಮೇಲೆ ಹಚ್ಚಿಕೊಂಡು ಆ ವೇಳೆ ಪಾಲ್ಗಿ ಶೃಂಗಾರ ಮಾಡಿ ನಾಲ್ಕು ಜನ ಮಂದಿಗೆ ಕೂಡಲೇ ತೆಗೆದುಕೊಂಡು ಆ ವೇಳೆ ಬಾಜಿ ಭಜಂತ್ರಿ ಡೊಳ ಜಗ್ಗ ಹಚ್ಚಿಕೊಂಡು ಓದ್ಕೋತ ಬಾರಿಸ್ಕೋತ ಹೋಗ್ಬೇಕು ರಾಜ ಕಚೇರಿಗೆ. ತಾನ ಸಾಬೇಕ ನಡದ ಬಂದಾರ ಕಚೇರಿ ಒಳಗ ಪಾರ್ಕಿ ಬಂದ್ರೆ ನಿಂದ್ರಲಕ ತಡಿಬಿಡ ಚಡಿದ ಚೋಬ್ದಾರ ಬಂದ ಮೇನಂತಾರೆ ಎಲೋ ಏ ತಮದೇರ್ಯಾ ಈ ಕಚೇರಿ ಒಳಗೆ ಬಂದು ನಾ ತಾಸು ಎರಡು ತಾಸವಾಯ್ತು ನನ್ನ ಬಾಜು ಬರಬರ್ ನಿಂತ ನ್ಯಾಯ ನಿಸ್ಪತ್ತು ಮಾಡಂತ ಪ್ರಧಾನಿ ಬಿಲ್ಲ ಪ್ರಧಾನಿ ಆ ಕಡೆಗೆ ಹೋಗ್ಯ ನಮ್ಮ ಮಕ್ಕಳೇ ಮಾತು ಕೇಳ್ರಿ ಮಹಾರಾಜ ಪ್ರಧಾನಿ ಹೋಗ್ಯಾನ್ರಿ ಮನಿ ಮಳ ಊಟ ಮಾಡಕ್ ಹೋಗ್ಯಾನ್ರಿ. ಆಗ್ರಿ ತಮ್ಮ ಈಗ ಆಗ ತಡ ಮಾಡ್ತೀರಿ ಬೇಗನೆ ಆ ಪ್ರಧಾನಿಗೆ ಮನೆಗೆ ಹೋಗಿ ಕರೆದುಕೊಂಡು ಬರುವಂತವ್ರಾಗ್ರಿ. ಆಗ್ಲಿ ಮಹಾರಾಜ್ ಹೋಗ ಬರ್ತೀನಂತ ಯಾರ ಬುದ್ಧಿ ವಾಹನ ನೋಡ್ಬೇಕಂದ್ರೆ ಚಡಿದ ಹಾರ ಇದೀನ ನಾಲ್ಕು ಬಡಿ ನಾಲ್ಕು ಬಾಜರ್ ಉಡಿದ್ರಿ ಯಾರ ಬುದ್ಧಿ ಎಲ್ಲಿ ಬಂದಾರ ಪ್ರಧಾನ ಮನಿಗೆ ಬಂದು ಪ್ರಧಾನಿಗೆ ಧನಿ ಮಾಡಿ ತಿರಿತಾರ ಪ್ರಧಾನಿ ಪ್ರಧಾನಿ ಅಲೋ ತಮ್ಮ ನಮಸ್ಕಾರ ಪ್ರಧಾನಿ ನಮಸ್ಕಾರ ರೀ ನಡ್ರಿ ರಾಜರ ಬಂದ್ರ ಕಚೇರಿ ಒಳಗ ನಿಮ ಕರಿಕೊಂಡ ಬಾ ಅಂದಾರ ನಡ್ರಿ ಅಂದ ಯಾಕಂತ ಚಡಿದಾರ ಪ್ರಧಾನಿ ಇಬ್ಬರ ಕೂಡಿ ಎಲ್ಲಿ ಬಂದ ಆರ ರಾಜ ಕಚೇರಿಗೆ ಬಂದು ಬಾಲಿ ಊರಿ ಕುದಿಗಟ್ಟೆ ಆರ ರಾಜರೇ ದರ ಬಂದು ರಾಜರಿ ನಮಸ್ಕಾರ ಮಾಡ್ತಾನ ಪ್ರಧಾನಿ ನಮಸ್ಕಾರ ಮಹಾರಾಜ ರಾಜರೇ ನಮಸ್ಕಾರ ಆಶೀರ್ವಾದ ಆಗಲಿ ಮಕ್ಕ ಏ ಪ್ರಧಾನಿ ಕಚೇರಿಗೆ ಮೊದಲ ಬರ್ಬೇಕು ನೀ ಮೊದಲ ಬರಬೇಕು ಏ ಬಾಳ ಬರ್ಲಕ್ಕ ಇಷ್ಟ ಹಾಕ ಲೇಟ್ ಮಾಡ್ದಿ ಮಗ ಅಂತಂದ ಮಾತ ಕೇಳರಿ ಮಹಾರಾಜ ನಾ ಬಡು ಮನುಷ್ಯ ಪ್ರಧಾನಿ ಮನಿ ಕಡಿ ಹೋದ್ರೆ ಮನಿ ಕಡಿ ಕೆಲಸ ಆಗ್ತದ ಮಹಾರಾಜ ಇವತ್ತು ನೋಡ್ಬೇಕಾದ್ರೆ ನನ್ನ ಬಡತಾಣ ಸಂಸಾರ ಅದರಿ ಮನಿ ಕಡೆ ಹೋಗಿ ಸ್ವಲ್ಪ ತಡ ಆಗ್ಯದ ಮಹಾರಾಜ ನೀವು ತಾಳ್ಕೊಂಡು ಹೋಗ್ಬೇಕು ಮಾಡ್ತಿ ಕಚೇರಿ ಒಳಗೆ ಬಂದ ತಾಸು ಎರಡು ತಾಸು ಆಯ್ತು ಬೇಗಲಿಗೆ ಸಭಾ ತಯಾರ ಮಾಡಬೇಕು 12,000 ಸೈನ್ಯ ಮಂದಿಗೆ ತೆಗೆದುಕೊಂಡು ನಾ ರಾಜ್ಯ ಕಾರೋಬಾರ ನಡೆಸಬೇಕಾಗ್ಯದ ಬೇಗಲಿ ಸಭಾ ತಯಾರ ಮಾಡಂತಂದ ಆಗ್ಲಿ ಮಹಾರಾಜ ರಾಜನ ಆಜ್ಞೆ ತಗೊಂಡು ರಾಜ ಬಲ್ಯದ ಹಾಲೆ ಗರೀಬನ ಬಲ್ಯದ ಆಡಿನ ಹಾಲೆ ರಾಜರ ಮಾತು ಕೇಳಿಕೊಂಡು ಬುದ್ಧಿವನ್ ಪ್ರಧಾನಿ ಎಲ್ಲಿ ಬಂದಾರೀ ಯಾವ ಸ್ಥಳದಲ್ಲಿ ನೋಡಿ ಸಭಾ ಮಾಡದ ಸಭಂತೆ ಹಾಕ ಬಂದು ಸಭಾಪತಿ ಆಗತ್ತೆ ಬರ್ತಲ್ಲ ಪ್ರಧಾನಿ ಇದಿಲ್ಲವಾ ಕಣ್ ಕೊಟ್ಟ ಕಂಬ ಅಡಕಾಜ ಅಪಡಕಾಜ ಜಮಖಾನಿ ಆಸಿ ನಾನಾ ತರಿಕಿದ ತೋಟ ಕಟ್ಟೆ ಆರ ಉತ್ಸವಕ್ಕೆ ಉತ್ಸವ ನೀ ಸಭೆ ಸಭಾ ತಯಾರ ಮಾಡಿ ರಾಜರ ಎದುರ ಬಂದು ನಮಸ್ಕಾರ ಮಾಡಿ ನಂತರ ನಮಸ್ಕಾರಿ ಮಹಾರಾಜ್ ನಮಸ್ಕಾರ ಮಗ ನೀವು ಹೇಳಿದ ಪ್ರಕಾರ ನಾ ಸಭಾ ತಯಾರ ಮಾಡಿ ನೀ ಮಹಾರಾಜ ಬರೀ ಶಿವಾಸನ ಗಾದಿ ಎಲ್ಲ ಆಶಿ ನೀವು ಹೋಗಿ ಕೂಡ್ರಿ ಶಿವಾಸನ ಮೇಲೆ ಶಿವಾಸನಗೆ ನಮಸ್ಕಾರ ಮಾಡಿ ಏ ಗುರುದೇವ ಏ ಪರಮಾತ್ಮ ಈ ತಕ್ತಿ ಮೇಲೆ ಕೂತು ರಾಜ ಮಾಡ್ತಾ ಏ ದೇವಾ ನನಗ ವೇಷ ಕೊಡು ಆಫೀಸ್ ಕೊಡ್ಬೇಕು ಆಡಂತೇಳಿ ಅದೇ ವೇಳಕ ತನ್ನ ಗುರು ಗುರುವಿನ ಧ್ಯಾನ ಯಾ ಪ್ರಮಾಣ ಮಾಡ್ತಾನ ಗುರುವಿನ ನಾಮದ ಸ್ಮರಣೆಯೋಳೆದಾರೆ ಯಾರಾಂಜಕ್ಕೆ ನಮಗೆ ನಾನ ಗುರುವಿನ ನಾಮದ ಸ್ಮರಣೆಯೋಳೆದಾರೆ ಯಾರಾಂಜಕ್ಕೆ ನಮಗೆ ನಾನ ನಾಮದ ಸ್ಮರಣೆ ಉಳಿದರೆ ಯಾರ ಜಕ್ಕೆ ನಮಗೆ ನಾನ ತಾಯಿ ತಂದೆಯನಲ್ಲ ಬಂದು ಬಳಗನಲ್ಲ ವೆಂದೆಗಾದರೆ ಸೋಲನ ಹಿಂದೆ ನಮ್ಮ ತಂದೆ ತಾಯಿ ಯಾವ ಪ್ರಮಾಣ ತಗ್ತಿಮೇಲೆ ಕೂತು 12,000 ದಂಡದ ಬಾರ ತೆಗೆದುಕೊಂಡು ಹಗಲು ರಾತ್ರಿ ಅನ್ನದ ಸುಗು ಬಿಟ್ಟಿದ್ರು ಗೋರ್ಗರು ಸಾಧು ಸನ್ನಿಸ ಮಂದಿಗೆ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ ಎಲ್ಲಾ ದಾನ ಮಾಡ್ತಿದ್ರೆ ಹೇ ಪರಮಾತ್ಮ ಈ ಗಾಜ ಮೇಲೆ ಕೂತು ನಾ ರಾಜ್ಯ ಮಾಡ್ತೇ ನನಗೆ ವೇಷ ಕುಡಿದು ಅಂತ ಹೇಳಿಕ್ಕಿಲ್ಲ ಎಷ್ಟ ರಾಜ ಮಾಡೋ ತಾನ ರಾಜ ಮಾಡೋ ತಾನ ದಾನ ಮಾಡೋ ತಾನೆ ಯಾಗಂತ ಹೋಣಾರ ಕಚೇರಿ ಒಳಗೆ ಜನ ಮಂದಿ ಸಾವಿರಾರು ಜನ ಮಂದಿ ಬಂದ ಕುಂತಾರ ಈ ಕಡೆ ನೋಡ್ಬೇಕಂದ್ರ ರಾಜ ದಿನ ಅವತ್ತಲ್ಲ ಪ್ರಧಾನಿ ಕರೆದ ಅಣ್ಣ ಪ್ರಧಾನಿ ಕರೆದ ಏನಂತಂದ ಪ್ರಧಾನಿ ಜಿ ಮಹಾರಾಜ್ ಮತ ಕೇಳ್ತಮ್ಮ ದಿನ ನೋಡ್ಬೇಕು ಜಗದ ನ್ಯಾಯ ನಾವು ಮಾಡ್ತಿದ್ದೇವು ಇವತ್ತನ್ನ ನಮ್ಮ ಮನಿ ನ್ಯಾಯ ಅದ ಮಗ ಈ ಕಡೆ ಬಾ ಅಂದ ಅದೇನಲ್ಲ ಮಾತ್ರ ಮಹಾರಾಜ್ ನನಗೆ ತಿಳಿಸುವಂತ ಆಗ್ಲಿ ತಂದಿ ರಾಜ ನನ್ನ ಮನಿ ಒಳಗೆ ನೋಡ್ಬೇಕಂದ್ರೆ ದೇವರ ಆಶೀರ್ವಾದ ನನಗೆ ಇಬ್ಬರ ಮಕ್ಕಳಾರ ಮಗ ಇಬ್ಬರ ಮಕ್ಕಳ ಒಳಗಿನ ಹೆಸರು ನೋಡ್ಬೇಕಂದ್ರೆ ರಾಜ ಪ್ರಾಣವಂಶ ರಾಜ ರಾಜವಂಶಿ ಎರಡು ಮಕ್ಕಳಾರ ಹೋಗಿ ಎರಡು ಮಕ್ಕಳಿಗೆ ಕರ್ಕೊಂಡು ಬರವಂತಿ ಆಗ ಪ್ರಧಾನಿ ಹೋಗಂದ ಪ್ರಧಾನಿ ಚಳಿ ತೆಗೆದುಕೊಂಡು ನಾಲ್ಕು ಮಣಿ ನಾಲ್ಕ ಬೀದಿ ತಿರ್ಗಿ ಆಡ್ಕೋತು ಎಲ್ಲ ಮಕ್ಕಳ ಮನೆಗೆ ಬಂದಾನ ಸತ್ಯ ರಾಜ ರಾಜವಂಶ ಸತ್ಯ ರಾಜ ಪ್ರಾಣವಂಶ ಅಂತೇಳಿ ಅಂಗಳದೊಳಗೆ ನಿಂತು ದನಿ ಮಾಡತಾರ ಧನಿ ಮಾಡಲಕ್ಕ ತಡವಿಲ್ಲು ಆ ಮಕ್ಕಳ ಧನಿ ಕೇಳಿಕೊಂಡ್ರು ಸ್ವಾದ್ರ ಮೌನ್ ನೋಡ್ಬೇಕು ಧನಿ ಕೇಳಿ ಎರಡು ಸ್ವಾದ್ರಗಳು ಓಡ್ಕೊತ ಓಡ್ಕೊತ ಬಂದ ಆರ ಸ್ವಾದ್ರ ಮೌನ್ ಯಾಕೋ ನಮ್ಮ ಮಾವ ಹೊಂಟರಂತ ನಮಸ್ಕಾರಿ ಮಮ್ಮ ನಮಸ್ಕಾರಿ ಆಶೀರ್ವಾದ ಆಗಲಿ ಮಕ್ಕಳ ಇವತ್ತು ನಾ ಮನೆಗೆ ಬಂದ ಕಾರಣವೇನಂದ್ರೆ ನಿಮ್ಮ ತಂದಿ ರಾಜ ರಾಜಕಚೇರಿ ಕರೆದುಕೊಳ್ಳ ಬಾ ಅಂತೇಳಿ ಹುಕುಮ ಹೇಳ್ಯಾರ. ಅದಕ್ಕಾಗಿ ನಾನು ನಿಮಗೆ ಕರ್ಲಿಕ್ಕೆ ಬಂದಿನಿ ಮಕ್ಕಳ, ಬೇಗನೆ ತಯಾರಾಗಿ ನಡೆಯುವಂತವ್ರಾಗ್ರಿ. ಇಷ್ಟ ಅಂದ ಬಳಿಕ ಆ ಎರಡು ಮಕ್ಕಳಂತ ಮಾತು ಕೇಳ್ರಿ ಮಾವನವರೇ, ನಿಮ್ ಕೂಡ ನಾವು ಬರ್ಲಕ್ಕಿಲ್ಲ ಬರಂಗಿಲ್ಲ ಅಂತ ಅನ್ನಂಗಿಲ್ಲ, ಬರ್ತೇವ್ರಿ ಸ್ವಲ್ಪ ತಡ್ರಿ, ನಮ್ಮ ಮನಿ ಒಳಗ ನಮ್ಮ ಹಾಡದಂತ ತಾಯಿಯ ಹೋಗಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ತಾಯಿ ಹಸಿರ ತಗೊಂಡು ಬರ್ತೇವ ಮಕ್ಕಳ ನಾವು ಇಬ್ಬರು. ಆಗಲಿ ಮಕ್ಕಳ ಹೋಗ ಬರ್ರಿ ಅಂತ ಹೇಳಿ ಬೇಗನೆ ತಾಯಿ ಭೇಟಿ ಮಾಡ್ಕೊಂಡು ಬೇಗನೆ ಬರುವಂತ ಆಗ್ರಿ ಅಂತಂದ. ರಾಜ ಪ್ರಾಣಸ ರಾಜ ರಾಜಸ ಎರಡು ಮಕ್ಕಳಲ್ಲಿ ಬರ್ತಾರ ತಾಯಿ ಅತ್ಯಾಕ ಬಂದರು. ತಾಯಿ ದಿನ ಕಿ ಮನಿ ಒಳಗೆ ಕುಂತಿಳು ತಾಯಿ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿ ಎರಡು ಮಕ್ಕಳು ಏನಂತ ಅಮ್ಮ ಮಕ್ಕಳೇ ಮಾತ ಕೇಳ್ರಿ ತಾಯಿ, ಗೊತ್ತಿನ ದಿವಸದಲ್ಲಿ ನಮ್ಮ ತಂದೆ ಕಚೇರಿ ಒಳಗೆ ಕರೆದಾರ ಅಂತ ಎದ್ರ ಸಲವಾಗಿ ಕರೆದರೋ ಏನು ನೌಕರಿ ಕೊಡ್ತಾರೋ ಏನಿಲ್ಲೋ ಅಮ್ಮ, ನಾವು ಕಚೇರಿ ನಡೆದೇವ್ ನಿನ್ನ ಆಶೀರ್ವಾದ ಮಾಡಂತ ಎರಡು ಮಕ್ಕಳು ಹೋಗಿ ತಾಯಿ ಪಾದ ನಮಸ್ಕಾರ ಮಾಡ್ಯಾರ. ಆಶೀರ್ವಾದ ಆಗಲೇ ಮಕ್ಕಳ, ಇವತ್ತು ಎಂದವಿಲ್ಲದ ನಿಮ್ಮ ತಂದೆ ರಾಜ ಕಚೇರಿ ಕರ್ಚಾರಲ್ಲ ಕತಾಡವಿಲ್ಲ, ಇನ್ನುವರೆಗೆ ನೀನು ನಾ ಬಾಲಕರಿದ್ರಿ ಮಕ್ಕಳೇ, ಈಗ 12 ವರ್ಷದ ಮೇಲ್ಪಟ್ಟ ಆಗಿರಿ ಮಕ್ಕಳ, ಇವತ್ತು ನಿಮ್ಮ ತಂದಿರು ಏನು ರಾಜಪಟ್ಟ ಅಭಿಷೇಕ ಕೊಡ್ತಿರ್ಬೇಕು, ನನ್ನ ಆಶೀರ್ವಾದ ಪ್ರತಿಪೂರ್ಣ ಅದ, ಹೋಗ ಬರ್ರಿ ಮಕ್ಕಳೇ ಅಂತಂದು. ಜಯವಾಗ್ಲಿ ಹೋಗ ಬರ್ರಿ ಅತ್ತ ತಾಯಿ ಎಂದ ಬಳಕ ಎರಡು ಮಕ್ಕಳು ಎಲ್ಲಿ ಬಂದಾರಿ ಸ್ವಾದ್ರ ಮಾವನ ಬಲ್ಲಿ ಸ್ವಾದ್ರ ಮಾವ ಏನಂತರ ಮಾಮ ನಡ್ರಿ ಅಂತ ಕುದುರಿ ಶೃಂಗಾರ ಮಾಡ್ಬೇಕಂತ ಎರಡು ಅಣ್ಣ ತಮ್ಮದರು ಒಬ್ರು ಒಬ್ರು ಅಣ್ಣ ತಮ್ಮ ಮಾತಾಡ್ತಾರ. ತಮ್ಮ ರಾಜ ಪ್ರಾಣಸ ಹೋಗ ತಮ್ಮ, ನೀವಿ ನೋಡ್ಬೇಕು ಕುದುರಿ ಶೃಂಗಾರ ಮಾಡ, ನಾ ಬಿ ಶೃಂಗಾರ ಮಾಡ್ತೀನಿ ಕುದುರಿ ಅಂತ ಇಬ್ಬರು ಅಣ್ಣ ತಮ್ಮದರ ಬಂದಾರಿ ಎಲ್ಲಿ ಮನಿ ತಾನ ಒಳಗ ರಾಜ ರಾಜಂಸ ಮನೆ ಒಳಗ ಬಂದು ತನ್ನ ರಾಜ ಪೋಷಾಕ ತರಿಸಿಕೊಂಡಾನೆ, ಮುತ್ತಿನ ತ್ವಾಯಿದೆಲೆ ಮೇಲೆ ಬಿಟ್ಕೊಂಡು ತನ್ನ ರಾಜ ಶಿಕಾಯಿ ಮೇಲೆ ಹಚ್ಕೊಂಡಾನ, ಕುದುರೆ ಹಂತ ಹಾಕ ಬಂದು ಕುದುರೆಗೆ ಬೆಳಿ ತಡಿ ಹಚ್ಚಿ ಬಿಟ್ಟಾನ, ಬೆಳ್ಳಿ ನಮ್ಮ ಬಾಯಿ ಒಳಗ ಹೊಟ್ಟು ಕೊಟ್ಟ ಆವೇಕೆ ಕುದುರೆ ಕೊಳಾಗ ಕಟ್ಟಾನ, ಎಳೆ ಬಿರ್ದ ಎಳೆ ಬಿರ್ದ ಕಟ್ಕೊಂಡು ತನ್ನ ರಾಜಾಂಗದೊಳಗ ತಂದ ನಿಂದ್ರಜಾನೆ. ಶಣತಮ್ಮ ರಾಜ ಪ್ರಾಣಲ್ಲ ಮಣ್ಣ ಆಟ ಕುದುರಿ ಶೃಂಗಾರ ಮಾಡಿದ ಬಳಿಕ ಅವನಕ ನಾ ಕುದುರಿ ಶೃಂಗಾರ ಮಾಡಬೇಕಂತ ರಾಜ ಶಣ್ಣ ಪ್ರಾಣವು ಸೇನ ಮಾಡ ಅಂತ ಅಭಿ ಕುದುರಿ ಶೃಂಗಾರ ಮಾಡಿ ಕುದುರಿಗೆ ನೋಡ್ಬೇಕಂದ್ರೆ ಶೃಂಗಾರ ಸಲವ ಮಾಡಿ ಎಂಟ ಬಿರದು ಕಟ್ಟೆ ಆನ ತಮ್ಮಿದಿನ ಅವ ಶಣ್ಣ ಪ್ರಾಣಹಂಸ ಕುದುರಿ ಶೃಂಗಾರ ಮಾಡುತ್ತೈತೆ. ಕುದುರಿ ಹೊಡ್ಸ್ಕೊಂಡು ಬಂದ ಅಣ್ಣನ ಬಲ್ಲಿ, ಅಣ್ಣನ ಬಲ್ಲಿ ಬಂದ ಅಣ್ಣನ ಸಮಾನ ಕುದುರಿ ನಿಂದ ಮಾಡ್ಬೇಕಂತ ಅಣ್ಣನಂತ ಯಾಕೆ ಕುದುರಿ ನಿಂದ ಮಾಡಿ ಏನಂತ ತಮ್ಮ ನಮಸ್ಕಾರ ಅಣ್ಣ ನಮಸ್ಕಾರ ಅಂದ. ನಮಸ್ಕಾರ ತಮ್ಮ ಒಳ್ಳೆದಾಯ್ತ, ಈಗ ನಿಂದ ಅಷ್ಟ ಐಶ್ವರ್ಯ ಅಲಂಕಾರ ನೋಡ್ಕೊಂಡು ನನ್ನ ಮನಸ್ಸಿಗೆ ಬಹಳ ಆನಂದ ಆಗದ ತಮ್ಮ, ಇವತ್ತು ಬಂದ ಮಾತಿನಲ್ಲಿ ನೀನೇ ತಪ್ಪ ಮಾಡಿದೀಯೇ ತಮ್ಮ, ನಿನ್ನ ಕುದುರೆ ಕೊಳಾಗಿ ಎಷ್ಟು ಬಿರ್ದ ಕಟ್ಟಿದೆ ಅಂತಂದ. ನಾ ಏನ್ ತಪ್ಪು ಮಾಡಿದ ಅಣ್ಣ ಅಂದ. ನೀನ ಕುದುರೆ ಕೊಳಾಗಿ ಎಂಟ ಬಿರ್ದ ಕಟ್ಟಿಕೊಂಡು ಬಂದಿದ್ದಿ, ಜಗಳದ ಮಷ್ಟಿ ಬದಲೆಲ್ಲ ಕಟ್ಟಿಕೊಂಡಂಗ ಆಗ್ತಾ ಇದೋ, ನಾಳೆ ತಂದೆ ರಾಜವಾಡಕ್ಕೆ ಹೋದ ನಂತರ ನಮ್ಮ ತಂದೆ ಕೂಡಲೇ ಜನ ಮಂದಿ ಜಗಳ ಆಡತಾರೋ, ಇವತ್ತ ಮನೆ ಒಳಗೆ ಎಂಟನೇ ಬಿರ್ದ ಬಿಟ್ಟು ಹಿರಿಯ ಅಣ್ಣ ಅಂದ್ರೆ ಒಂದ ತಂದೆ ಸಮಾನ, ಹಿರಿಯ ಅತ್ತಿಗೆ ಅಂದ್ರೆ ಒಂದ ತಾಯಿ ಸಮಾನ ತಮ್ಮ, ಎಷ್ಟೇ ಆದ್ರೆ ನಾನು ನಿನ್ನ ಹಿರಿಯ ಅಣ್ಣ ಇದ್ದ, ಸ್ವಲ್ಪ ನಾನು ನಿನಗೆ ಬುದ್ಧಿ ಹೇಳಕತ್ತಿದ, ಇದೇ ಎಂಟನೇ ಬಿರ್ದ ಮನೆ ಒಳಗೆ ಬಿಚ್ಚುವಂತ ನಾಗುತ್ತಮ್ಮ. ಬಿಚ್ಚಂಗಿಲ್ಲ ಅಣ್ಣ, ಯಾಕಂದ್ರೆ ತಮ್ಮ ಸಜಾ ಚಲೋ ಮಾಡ್ಯಾರ ಕುದುರಿ ಶೃಂಗಾರ ಮಾಡ್ಯಾರ ಹೊಟ್ಟೆ ಕುದಿಲಕ್ಕತ್ತಿದೇನು ಅಣ್ಣ, ಮೊದಲೇ ಅಂತಾರ ಹುಣತ ಅಂತವ್ರು ಬೆಳತಾ ಭಾಗಾದಿ ಅಂತ ನಾ ಎಂಟ ಬಿರ್ದು ಕಟ್ಟಿ ನಾ ಬಿಚ್ಚಂಗಿಲ್ಲ, ನಿನಗ್ ಬಿ ತಂದಿ ಹೇಳವ ನನಗ್ ಬಿ ತಂದಿ ಹೇಳವ ಅನೇ ನಡಿ ಹೋಗಾರೆ ಕಚೇರಿ ಒಳಗ ಕುದುರಿ ಮೇಲೆ ಕುಂತ ಸ್ವಾತ ಮಾವನ ಪಾದಕ್ಕೆ ನಮಸ್ಕಾರ ಮಾಡಿ ನಡ್ರಿ ಮಾವನರೇ ಹೋಗೋಣ ಕಚೇರಿಗಂತ ಇವರ ಸಾಬೇಕೆ ನಡೆದಾರ ತಂದೆ ಸಾಬೇಕೆ ಬಂದಾರ, ತಂದೆ ಸಾಬೇಕೆ ಬಂದಾರಿ ಸಾಬೇಕೆ ಬಂದಾರ ತಂದಿ ಕಚೇರಿ ಬಂದಿಲ್ಲ ಇಬ್ಬರ ಮಕ್ಕಳು ನೋಡ್ಬೇಕಂದ್ರೆ ರಾಜ ರಾಜಹಂಸ ರಾಜ ಪ್ರಾಣಹಂಸ ಇಬ್ಬರ ಮಕ್ಕಳ ಬಂದ ತಂದಿ ಪಾದಕ್ಕೆ ನಮ ನಮ ಅಂತ ನಮಸ್ಕಾರ ಮಾಡ್ಯಾರ. ನಮಸ್ಕಾರ ತಂದಿರಾಯ ಅಂದ. ಆಶೀರ್ವಾದ ಆಗಲಿ ಮಕ್ಕಳ ಹೇಳುವಂತವರಾಗರಂತೆ ಎಡಬಲ ಇಬ್ಬರ ಮಕ್ಕಳಿಗೆ ಕೂಡಿಸಿಕೊಂಡು ಅದೇ ವೇಳೆಕ್ಕೆ ಜೈ ಬಾಗಲೇ ಮಕ್ಕಳ ಬರಿ ಅಂತ ಹೇಳಿ ಎಡಬಲ ಮಕ್ಕಳಿಗೆ ಕೂಡಿಸ್ಕೊಂಡಾನ. ಆ ವೇಳೆ ಮಕ್ಕಳು ಏನಂತಾರ? ಮಕ್ಕಳ ಏನಂತಾರ ಮಾತು ಕೇಳಿರಿ ತಂದಿರಾಯ, ನಾವು 12-12-24 ವರ್ಷನವ್ರ ಆದೇವು, ಇನ್ನ ತನಕ ನಮಗೆ ಕಚೇರಿ ಒಳಗೆ ಕರೆದಿಲ್ಲ. ಇವತ್ತ ಕಚೇರಿ ಒಳಗೆ ಕರೆದಿರಿ ಅಂದ್ರೆ ಬಳಕ ಏನ ಯಾವ್ದ್ರ ಸಲುವಾಗಿ ಕರೆದಿರಿ ಏನೀ ತಂದಿರಾಯ ಹೇಳುವಂತೆ ಆಗಿರಿ ಅಂದ. ಆ ವೇಳೆ ಕಚೇರಿ ಕಳಿಸಿದ ಕಾರಣವೇನಂದ್ರೆ ಮಕ್ಕಳ ಈ ತಕ್ಷಣ ಕುಂತ ರಾಜ್ಯ ಮಾಡ್ಕೋತ ಸಾಟಿನ ನಾಟಿ ವರ್ಷವಾಯ್ತು. ಇವತ್ತ ನನಗ ಕಚೇರಿ ಒಳಗೆ ರಾಜ್ಯ ಮಾಡೋದಾಗಂಗಿಲ್ಲ. ಇವತ್ತು ಜನ ಮಂದಿಗೆ ಪಗಾರ ಮಾಡ್ಬೇಕಂತ ನನ್ನ ಕಣ್ಣು ಕಾಣೋದಿಲ್ಲ. ಏನಾದ್ರೂ ಪೆನ್ನ ತೆಗೆದುಕೊಂಡು ಬರಿಬೇಕಂತ ನನ್ನ ಕೈ ನಡ್ಗಲ್ಗತ್ತಾವು. ಈಗ ನೋಡ್ಬೇಕಾಯ್ತು ನಿಮಗ ಪಟ್ಟಾಭಿಷೇಕ ಮಾಡಿಸಿ ನಾ ಸುಖದ ಬಕರಿ ಊಟ ಮಾಡಿ ನಾ ಮನೆ ಒಳಗೆ ಮುಕ್ತಿ ಗಳಿಬೇಕಂತೀನಿ ಮಕ್ಕಳ. ಹಿಂದಕ್ಕೆ 12,000 ಜನ ಮಂದಿಗೆ ಹ್ಯಾಂಗ ತೆಗೆದುಕೊಂಡು ರಾಜ್ಯ ಮಾಡಿದ ಅದರಂತೆ ರಾಜ ಮಾಡಬೇಕು. ಜನ ಮಂದಿಗೆ ಕಷ್ಟದಲ್ಲಿ ಇಡಬೇಡ್ರಿ ಮಕ್ಕಳೇ ಅಂತಂದ. ಇಷ್ಟ ಮಾತಾಡಾಕಿದ್ರಾವಿಲ್ಲ ಮಕ್ಕಳದು ತಂದಿದ ಮಾತಾಡಿದ್ರೆ ಎಲ್ಲಿ ಹಾಕಚೇರಿ ಇವಳಾಗ ಇಲ್ಲಿನ ಕತ್ತಿ ಇಲ್ಲಿ ಆಗಾದ್ರೆ ಕತ್ತಿ ಎಲ್ಲಿ ಬಿಳಿತಾದ ಇಬ್ಬರ ಅಡ್ತಾರೆ ನೋಡ್ಬೇಕು ಕುದುರೆ ಒಂದೇ ನೋಡ್ಬೇಕಂದ್ರೆ ಊಟಕ್ಕೆ ಕೊಟ್ಟು ಕಟ್ಟಿಂದಿದ್ದು ಅಣ್ಣನ ಕುದುರೆ ತಮ್ಮನ ಕುದುರೆ ಒಂದೇ ಜಾಗದಾಗ ಕಟ್ಟಿಂದಿದ್ದು ರೀ ಹಿರಿ ಆತ ಅಣ್ಣನ ಕುದುರೆ ನೋಡ್ಬೇಕಾದ್ರೆ ನನ್ನ ಮೇಲೆ ಕೂಡ ಆತ ದೊಡ್ಡ ಮಾನ ಯಜಮಾನ ಸಣ್ಣವನ ಕುದುರೆ ನೋಡ್ಬೇಕಾದ್ರೆ ಎಂಟು ಬಿರ್ದು ಕಟ್ಟದಂತ ಹಿರಿಯ ಅಣ್ಣನ ಕುದುರೆ ಕಡೆಕೊಂಡು ಸಣ್ಣ ತಮ್ಮನ ಕುದುರೆ ನೋಡ್ಬೇಕಾದ್ರೆ ಜಗಣ ಹಿಡಿಯಿತು ಕುದುರೆಗಳು ನೋಡಿ ಜಗಣ ಹಿಡಿಯಿತು ಎಲ್ಲೋ ನಿನ್ನ ಮೇಲೆ ಕೂಡಂತ ಧ್ವರಿ ದೊಡ್ಡ ಇದ್ರಬೇಕು ನನ್ನ ಮೇಲೆ ಕೂಡ ಧ್ವರಿ ಸಣ್ಣವನ ಮಾನಪಾನ ಮುತ್ತೈ ತಾಲಿನಿಂದ ನಾ ಸಣ್ಣವಿದ್ದೀನಿ ಮಗನ ನಿನ್ನ ಜೀವಕ ನೀ ದೊಡ್ಡವ ನನ್ನ ಜೀವಕ ನಾ ದೊಡ್ಡವ ಮಗನೇ ಅಂತ ಹೇಳಿ ಆ ವೇಳೆ ಆ ಘಗ್ರೆ ಕಟ್ಟಿ ಹೆಚ್ಚಳ ಮಗಲ ಕುದುರೆ ಜಗಾನೆ ಓಡಾವ ವಾಜ ಮಾಡಿ ಎರಡು ಕುದುರೆ ಹಿಡ್ಕೊಂಡು ಒಂದೇ ಜಗದಾಗ ತಂದಿರ್ಸ ಮಾಡ್ಯಾರ ಸಿಪಾಯಿ ಮಂದಿ ಅಂತಾರ. ನಮಸ್ಕಾರ ನಮಸ್ಕಾರ. ನಿಮ್ ನೌಕರಿ ಸಾಕ್ ನಮ್ ಯಾಕ್ರಮಕ್ಕಳು ಯಾಕೆ ಎದುರಿಸಲ್ವ? ಅರೆ ಎಂಟು ಬಿರುದ ಕಟ್ಟವ್ರು ನೀವೇ, ಏಳು ಬಿರುದ ಕಟ್ಟವ್ರು ನೀವೇ. ಹೌದು ರಾಜಾರ್ ನೀವೇ ಆದ್ರಿ, ಪ್ರಧಾನಿ ನೀವೇ ಆದ್ರೆ ನಾವು ಯಾವ್ದಕ್ ನೌಕರಿ ಮಾಡಾಮ್ರಿ? ನಾವು ಹೋಗ್ತೇವ್ ಪರದೇಶ ಹಾಕಂತ ಜವಾನ ಮಂದಿ ಎಲ್ಲ ಕಿದ್ದಿಲ್ಲ ರಾಜನ ಬಲಿ ಬಂದದ ಫಿರಾದಿ ರಾಜ ಅಂತ ಗೌಳಿ ಮಾಡಬೇಡ ತಮ್ಮದೇ, ನಾ ಹೇಳ್ತೀನಿ ನನ್ನ ಮಕ್ಕಳಿಗೆ. ಆ ವೇಳೆ ಬಲಭಾಗದಲ್ಲಿ ಮಕ್ಕಳಿದ್ರು ಮಕ್ಕಳೇ ಕರೆದೇವೇನಂತ ಹೇಳೋ ಮಕ್ಕಳೇ, ನೀವು ಮನೆಯಲ್ಲಿಂದ ಬರಬೇಕ ಎಷ್ಟು ಬಿರುದ ಕಟ್ಟಿಕೊಂಡು ಬಂದಿರಿ ಮಕ್ಕಳೇ? ಎದು ಸಲುವಾಗಿ ಯಾಕೆ ಜಗಳದ ಮಷ್ಟಿ ಬಿರುದು ಕಟ್ಟಿಕೊಂಡು ಬಂದಿರಲ್ಲ ಹಿರಿಯದ್ದು ತಂದಿ ಅದರ ಬಂದು ಕೈ ಜೋಡಿಸಿ ಏನಂತ ನಮ್ಮ ಮಾತು ಕೇಳಿ ತಂದಿರಾಯ ಏನು ಎಂಟ ಬಿರುದ ನಾ ಕಟ್ಟಿಲ್ಲ, ನಾ ಏಳು ಬಿರುದ ಕಟ್ಟೀನಿ ರಾಜ ನಮಗ ಇದ್ದೀನಿ. ಇವ ಸಣ್ಣ ಅವನು ಎಷ್ಟು ಹೇಳಿದ್ರೆ ಆದಾಗ ಹೇಳದಕ್ರೆ ಕೇಳಿಲ್ಲ ಸಣ್ಣ ತಮ್ಮ ರಾಜ ಪ್ರಾಣಸಿ ಎಂಟ ಬಿರುದ ಕಟ್ಟೆ ಅನ ನೋಡ್ರಿ ಅವ್ನಿಗೆ ಕೇಳ್ರಿ ತಂದಿರಾಯ ಅಂದ. ಆಗಲಿ ಅಂತೇಳಿ ಎದುರು ನಿಂತಿದ ಸಣ್ಣ ತಮ್ಮ ಪ್ರಾಣವು ಸಹ ಆ ಪ್ರಾಣವುಸಗ ತಂದಿವೇನಂತ ಎಲೋ ಏ ಮಗನ ಎಂಟ ಬಿರುದ ಯಾರು ಕಟ್ಟೆ ಯಾರ ನೌಕರಿ ಮಾಡಿ ಬಾಲ ಪಡೆದಿದೆ ನಾ ಮಗನ? ನೀವು ಹಿಂದಿನ ಹೇಳಿಲ್ಲ ಮುಂದಿನ ಹೇಳ್ರಿ ಮಹಾರಾಜ, ಇನ್ ಮುಂದೆ ಹೇಳ್ರಿ ಮಹಾರಾಜ, ನಾ ರಾಜಕೀಯ ಮಾಡ್ತೀನಿ. ಆಗಲೇ ಮಗನೇ, ಈಗ ನೀ ರಾಜಕೀಯ ಮಾಡ್ತೀನಿ ಅಂತ ಕರೆ ಆದ ಇಲ್ಲಿದ ಹಗಲು ರಾತ್ರಿ ನಡ್ಕೊತ ಹೋಗ್ಬೇಕಾಯ್ತ ಸವಾರ ತಿಂಗಳ ಹಾದಿಯಾದನು ಏ ಮಗನ. ನಾವು ಮಾವತಿ ಎಂಬಂತ ಪಟ್ಟಣ ರಾಜ ಕಲ್ಪಸ ರಾಜ ತತ್ತಿ ಮೇಲೆ ಕೂತು ರಾಜ ಮಾಡ್ತಾನ. ಆತ ನನ್ನ ದುಸ್ಮಾನ ವೈರ್ಯಾನೇ ಅವನ ಪ್ರಾಣ ಸರ್ದ ಮಾಡಿ ಬರಬೇಕು. ಅವನ ಏಳು ಸಿಮ್ಮಿ ಮ್ಯಾಲ ದುಮ್ದು ಮ್ಯಾ ಕೆರಿಯಾದ ಆ ದುಮ್ದು ಮ್ಯಾ ಕೆರಿ ಬಿಡ್ದು ಏಳು ಬಿಡ್ ಗಾವಲ ನೀರ ನನ್ನ ಊರ ಒಳಗ ಹೋಗಿಸಬೇಕು. ಆ ಕೆರಿ ಪಾಲದ ಮ್ಯಾಲ ಮೂಗಾರ ಕೆಳತಾನ ಸೇಂದ್ರ ಕಪ್ಪಿ ಅದೇ ವೇಳೆ ಸಪ್ತ ಪಾತಾಳದಲ್ಲಿ ಇರಂತ ನಾಗಶೇಷ ನಾರಾಯಣ ಗಿಡದಲ್ಲಿ ಕುಳಿತ ಪಾರುವ ಪಕ್ಷಿ ಇವರು ಮೂರಗ ಮೂಗಾರ ಪ್ರಾಣ ಸದ ಮಾಡ ಬರಬೇಕು ಅಂದ್ರೆ ಅದೇ ಬೆಳಕೆ ನಾ ಶಿವಾಸ್ರಿ ಮಗ ಅಂತ ಹೇಳಿ ತಕ್ತಿ ಮಾಡ್ಕೊಂಡು ನೀನು ಪಟ ಅಭಿಷೇಕ ಕೊಡ್ತೀನಿ ಅಂತಂದ. ಆಗ್ಲಿ ತಲ್ಲಿ ರಾಯ ನಮ ನಮ ನಿಮ್ ಪಾದ ನಮಸ್ಕಾರ ನಿಮ್ ಆಶೀರ್ವಾದಿತ ಬಳಕ ಇಂತ ಸಾವಿರ ರೊಕ್ಕದಿ ಮಾಡ್ಕೊಂಡು ಬರ್ತೀನಿ ತಂದಿ ರಾಯ ರಾಜ ಪ್ರಾಣ ಸಂಬಂಧ ತಂದಿ ಪಾದದ ಬಲ್ಲಿ ಬಂದು ನಮಸ್ಕಾರ ಮಾಡದನ ತಂದಿಗಿ ತಂದಿರಾಯ ನನಗ ಆಶೀರ್ವಾದ ಕೊಡ್ರಿ ನಾ ಹೋಗ ಬರ್ತೀನಿ ನೌಕರಿ ಮಾಡ ಬರ್ತೀನಂತ ತಂದಿಪಾದ ನಮಸ್ಕಾರ ಮಾಡಿ ಕುಂತ ಕುದ್ರಿ ಮ್ಯಾಲ ಬೆಳ್ಳಿ ಲಗಾಮ ಬಾಯಲ್ಲಿ ಕೊಟ್ಟಣ್ಣ ತಾರಿ ಕುದ್ರಿ ಮ್ಯಾಲ ಕುಂತು ನಾ ಹೋಗ ಬರ್ತೀನಿ ನೌಕರಿ ಮಾಡ ಬರ್ತೀನಂತ ಆತ ನೋಡ್ಬೇಕು ಕುದ್ರಿ ಮ್ಯಾಲ ಕುಂತು ಕುದ್ರಿ ಬಿಟ್ಟ ಊರ್ ಹೊರಗ ಬಂದ ಇದಿಲ್ಲಿ ಕತ್ತಿ ಇಲ್ಲೇ ಆದ್ರಿ ಕತ್ತಿ ಎಲ್ಲಿ ಬೆಳೀತಾದ ಹಿರಿ ಆತ ಅಣ್ಣಗಿ ನಾವ ತಂದಿ ಸಭದೊಳಗ ಕುಂತಿದ್ದ ಕಪ್ನಿ ಅದು ತಂದಿ ಅಂತ ಯಾಕ ಬಂದ ತಂದಿ ಅದರ ಬಂದಬೇನಂತಾನ ಹೇ ತಂದಿ ರಾಜ ನನ್ನ ಅನ್ನ ತಮ್ಮಗ ಪ್ರಾಣ ಹೋಗಂತ ನೌಕರಿ ಹೇಳಿದ್ರಿ ಈಗ ನಾ ಈ ತಕ್ತಿನ ಕೂತು ನಾ ಏನ್ ರಾಜ ಮಾಡಲಿ ತಾತ ನಾ ನೋಡ್ಬೇಕಂತ ತಮ್ಮನ ಕೊಡಲಿ ವಾದ ಅಂದ್ರ ಅಂಜಬೇಡಂತ ನೀ ಶಕ್ತಿ ಹಿಂದೆ ಕಾತದ ಒಂಟ ಏನ ಬಂಟ ಅನಿಸಿ ನನ್ನ ತಮ್ಮನ ಕೊಡಲ ನಾನು ಹೊಂಟ ಹೋತೀನಿ ತಾತ ಈ ರಾಜ ಸಿಂಹಾಸನ ನನಗ ಬೇಕಾಗಿಲ್ಲ ನಾನು ಹೊಂಟ ಹೋತೀನಿ ನನಗ ಹಾಪಳೆ ಕೊಡ್ರಿ ತಂದಿ ರಾಜ ಅಂತಂದ ತಂದಿರಿ ಶಾಣೆ ಮಗನಿಗೆ ನೌಕರಿ ಕೊಟ್ಟಿದ್ದೀವಿ ನೌಕರಿ ಕೊಡ್ತೀನಿ ನೀವು ಇಬ್ಬರು ಹೋಗಿ ಆ ಕಡೆ ಹೋಗ್ರಿ ನೌಕರಿ ಮಾಡ್ಕೊಂಡ ಬರ್ರಿ ಮಕ್ಕಳ್ರಿ ಅಂತ ಅವ ಹೋಗ ನೀವಿ ಹೋಗ ಮಗ ಅಂತ ಆಶೀರ್ವಾದ ಕೊಟ್ಟ ಇಬ್ಬರ ಅಣ್ಣ ತಮ್ಮದಾರ ಹೋಗ್ರಲ್ಲ ಕೊಡವಿಲ್ಲ ರಾಜ ಪ್ರಾಣೋ ಸೀನ್ ಮಾಡಿದ್ರಿ ಕುದುರಿ ಮ್ಯಾಲೆ ಕುಂತು ನಡೆದಿದ್ದ ಊರವರೆಗ ಹಿರಿಯ ತಾಂಡ ರಾಜ ರಾಜೋ ಸೀನ್ ಅಂತ ಎಲ್ಲೋ ತಮ್ಮ ರಾಜ ಪ್ರಾಣೋಸ ಸ್ವಲ್ಪ ಕುದುರಿ ಮಿಸ್ ಮಾಡ ತಮ್ಮ ನಾವಿ ಬರ್ತೀನಿ ನಿನ್ನ ಜೊತೆ ಗುಡಿ ಅಂದ ಸಲುವಾಗಿ ನೀ ಯಾಕೆ ಬರ್ತೀ ನೀ ಬೇಡ ತಕ್ಕಿನ ಕೂತು ರಾಜ ಮಾಡೋದು ನಾವು ತಂದಿ ನಿನಗ ರಾಜಸಿಂಹಾಸನ ಕೊಟ್ಟಾನೆ ನನಗ ಪ್ರಾಣ ಹೋಗಂತ ನಂಬಿಕೆ ನಾ ಹೊಂಟು ಹೋತೀನಿ ಅಣ್ಣ ನನ್ನ ಸಲುವಾಗಿ ನೀ ಯಾಕೆ ಹೊಂಟಿದಿ ಹೋಗು ತಕ್ಕಿನ ಮೇಲೆ ಕುಂತು ರಾಜ ಮಾಡುವಂತ ನಾಗಂತಂದ ಎಷ್ಟ ಅಂದ ಬಳಕ ಅಣ್ಣ ಅಂತ ಅನ್ನ ಎಷ್ಟ ಆದ್ರೆ ಅಣ್ಣ ಅಂತ ನನ್ನ ಹಿರಿಯ ವಿಧಿ ಎಲ್ಲ ತಳ್ಕೊಂಡು ಹೋಗ್ಬೇಕಂತಮ್ಮ ಹಾಗೆಲ್ಲ ತಮ್ಮಿ ಸಣ್ಣ ವಿಧಿ ನಿನಗೆ ತಿಳಿಯಂಗಿಲ್ಲ ನೀವೊಬ್ಬನೇ ಹೋಗ್ಬೇಡದ ಅಳಾಕ ನಾವಿ ಬರ್ತೀನಿ ರಣಮೈದಂದಾಗ ಎಷ್ಟು ಪ್ರಾಣ ಹೋಗ್ತಾವ ಎಷ್ಟು ಜೀವ ಹೋಗುತ್ತಾವು ನಾವಿ ಬರ್ತೀನಿ ಕೂಡ ತಮ್ಮ ಕರೆ ಹೋಗೋದು ಹೋಗುತ್ತೇವು ಮನಿ ಒಳಗ ಆಡದತ್ತ ತಾಯಿ ಆಳ ಹೋಗಿ ತಾಯಿ ಆಶೀರ್ವಾದ ಕೂಡ ಹೋಗಾರಿಲ್ಲಡೆ ಆಳಾಕಂತ ಇಬ್ಬರ ಅಣ್ಣ ಕುಂತು ಆತ ನೋಡ್ಬೇಕಂದ್ರ ರಾಜನ ಮನಿಗೆ ಬಂದಾರ ದೇವರೇ ನಮಸ್ಕಾರ ತಾಯಿ ಅಂತ ತಾಯಿ ಪಾದ ನಮಸ್ಕಾರ ಮಾಡಿ ತಾಯಿ ದಿನ ಹಾಕಿ ಆರ್ತಿ ತಗೊಂಡು ಮಕ್ಕಳಿಗೆ ಆರ್ತಿ ಬೆಳಗಲ ಹಾಕ ಬಂದಾಳ ಬರೋ ಮಕ್ಕಳ ನೀವು ಜನಮಂದಿ ಹನ್ನೆರಡು ಸಾವಿರ ಜನ ಮಂದಿ ದೃಷ್ಟಿ ಆಗಿರ್ಬೇಕು ನಿಮ್ಗೆ ಆರ್ತಿ ಬೆಳಗ್ತೀನಿ ಬರೀ ಮಕ್ಕಳೇ ಅಂತ ಹಿರಿಯ ಆತ ಮಗನಿಗೆ ಆರ್ತಿ ಬೆಳಗತ್ತಿದ್ದಳು ತಮ್ಮ ಎಲ್ಲನ ಎಲ್ಲಿದೆ ತಮ್ಮ ಯಾಕೆ ಕಣಲ್ಗ ಮಗ ತಮ್ಮ ಎಲ್ಲಿ ಬಿಟ್ಟ ಎಲ್ಲಿ ಬಿಟ್ಟು ಬಂದಿದಿ ತಮ್ಮ ನೋಡ್ಬೇಕಂದ್ರೆ ಹಿಂದೆ ನಾರಾದಾಯಿ ನಿಂತ ನೋಡವಾ ಈಗ ತಮ್ಮ ಹ್ಯಾಂಗ ಕೆಳಗೆ ಒಣಾಕಿ ನಿಂತಾನು ಅವನಿಗೆ ಆರ್ತಿ ಬೆಳಗ ಅಂತ ಅನ್ಬೇಕು ಕ್ಷಣ ತಮ್ಮಂತನವಾ ನನಗ ನೀ ಆರ್ತಿ ಬೆಳಗ ಬೇಡ ತಾಯಿ ಹಿರಿಯಾತ ಅಣ್ಣಗ್ ನೋಡ್ಬೇಕು ಬೆಳಗು ರಾಜ ರಾಜವಂಶಕ್ ನನಗ ಬೆಳಗ್ಗೆ ಬೇಡ ಯಾಕೋ ಮಗನೇ ಇಷ್ಟ ಕಟ್ಟು ಶಬ್ದ ಮಾತಾಡ್ಲಿಕತ್ತಿದಿ ಎಷ್ಟಾದ ಕಷ್ಟ ಪಡೋದು ನಾನು ನಿಮಗೆ ಇಬ್ಬರಿಗೆ ಹರಿದೀನಿ ಮಕ್ಕಳ ಇಂತ ಕೆಟ್ಟ ಶಬ್ದ ಯಾಕೆ ನುಡ್ಲಿಕತ್ತಿದಿ ಮಗ ಯಾಕೋ ರಾಜ ರಾಜವಂಶ ತಮಗೆ ಏನ್ರೆ ಮಾತಾಡ್ರೇನು ಮಗನಿಗೆ ನಿಮ್ಮ ತಂದಿ ಏನ್ರೆ ನಿಮಗ ಸಿಟ್ಟು ಮಾಡ್ಯಾರೇನು ಮಕ್ಕಳ ತಮ್ಮ ಯಾಕೆ ಇಂತ ಪರಿ ಕಟ್ಟ ಶಬ್ದ ಮಾತಾಡ್ಕತ್ತಾನ ಮಗ ಮಾತ ಕೇಳ ಅಣ್ಣದ ತಾಯಿ ತದಿ ದಿನ ಅವರ ನೌಕರಿ ಕೊಟ್ಟಾರ ಆತ ನೋಡ್ಬೇಕಂದ್ರೆ ನೋಮೆ ಆ ಊರಿಗೆ ಹೋಗಿ ಆ ನೋಡ್ಬೇಕ ರಾಜಾಗ ಸರ್ದ ಮಾಡಿ ಆ ಊರ ನೀರ ನಮ್ಮ ಊರಿಗೆ ತರಬೇಕಂತ ನೌಕರಿ ಕೊಟ್ಟಾರ ತಮ್ಮಗ ಅದ್ರ ಕಡೆ ತಮ್ಮ ಅನಾರಾದಾಗಿ ನಿಂತಾನವ ಆಗಲಿ ಮಕ್ಕಳ ಈಗ ಹೋಗ ಬರುವಂತರು ಆಗ್ರಿ ನಿಮ್ಮ ಸಲುವಾಗಿ ನನ್ನ ಆಶೀರ್ವಾದ ಪ್ರತಿಪೂರ್ಣ ಆದ ನೀವು ತಡ ಮಾಡಬೇಡ್ರಿ ಮಕ್ಕಳೇ ಅಂತ ಆ ಮಕ್ಕಳಿಗೆ ಖೂನ್ ಕೊಡ್ತೆ ಇರ್ಲಾರ್ದಂತೆ ಮನೆಯೊಳಗೆ ಬಂದು ಫರಾಳದ ಬುತ್ತಿ ತಯಾರ ಮಾಡಿ ಆ ಕುದುರಿ ತೊಬಡಿ ಒಳಗ ಖೂನ ಇರ್ಲಾರ್ದಂತೆ ಕುದುರಿ ತೊಬಡಿ ಒಳಗೆ ಇಟ್ಟಾಳ ಹೋಗ ಬಾರಿ ಮಕ್ಕಳೇ ಅಂತೆ ತಾಯಿದಂತಕ್ಕೆ ಆಶೀರ್ವಾದ ಕೊಟ್ಟಾಳ ಹೋಗಿ ಬರೀ ಮಕ್ಕಳೇ ಅಂತಂದಳು ಎರಡು ಮಕ್ಕಳ ನೋಡ್ಬೇಕಂದ್ರೆ ತಾಯಿ ಆಶೀರ್ವಾದ ತಗೊಂಡು ಇಬ್ಬರ ಅಣ್ಣ ತಮ್ಮದ್ರೆ ಕುದುರಿ ಮ್ಯಾಲೆ ಕುಂತು ಬೆಳಿಲ ಬಾಯ್ದೆ ಕೊಟ್ಟ ಅಣ್ಣ ಹಾರಿ ಕುದುರಿ ಮ್ಯಾಲೆ ಕುಂತು ಇಬ್ಬರ ಅಣ್ಣ ತಮ್ಮದ್ರೆ ಕುದುರಿ ಮ್ಯಾಲೆ ಕುಂತು ನೋಡ್ಬೇಕಂದ್ರ ಹೆಣದ ವನ್ನದ ಹಾದೀನಿ ವನ್ನದ ಒಳಗೆ ಕತಿ ಬೆಳೀತಾದ ಕತಿ ಬೆಳೀತಾದ ಆಯ್ತಮ್ಮ ಅಣ್ಣ. ಏನು ಯಾಕೋ ಹೊಡಿ ಹೊಡಿ ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ್ ಹೊಂಟದ ಅನಂತರ ಒಳಗ. ಇದು ಯಾವ್ದರ ಅವಾಜ್ ಅದನೋ ಅಣ್ಣ, ಯಾಕಂದ್ರ ನೀ ಎಷ್ಟಾದ್ರೂ ಹಿರಿಯ ಆಗಿದ್ದೀಯ ಅಣ್ಣ. ಇದು ಯಾವ್ದರ ಅವಾಜ್ ಅದ ಅಣ್ಣ ಹೇಳು ಅಂತ. ಇಲ್ಲಿ ಹುಲಿ ಕಡಿ ಸಿಂಹಾಸನದೊಳ ಗರ್ಜನೆ ಆದೆ, ನೀ ಏನ ಭಯ ಪಡಿಬೇಡ ತಮ್ಮ. ನಿನ್ನ ಹಿಂಭಾಗಲೇ ನಾನು ಇದ್ದ, ನಿಮ್ ಮುಂದಾಗ ನೌಕರಿ ಮಾಡುವಂತ ನಾಗ ಮಗ ಅಂತಂದ. ಇಬ್ಬರ ಅಣ್ಣ ತಮ್ಮದಿ ಆರು ಒಂದಂತರ ಒಳಗೆ ನಡೆದ ಆರು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ ಹೊಂಟ. ಅದು ಅಲ್ಲಿ ಏನಾಗಿತ್ತಂದ್ರೆ ಹಿಂದಿನ ಕಾಲದ ಒಳಗ ತಂದಿ ಆತನ ತಂದಿ ಬಂದ ನಡೆ ಆಡಿ ಇಂದು ಉದ್ಯೋಗ ರಣ ಮೈದಾನ ವಿತ್ರಿ ಸಾವಿರಾರು ಜನ ಬದಿ ಸಿಬ್ಬಂದಿ ಬಂದಿದ್ದು ಪ್ರಾಣ ಹೋಗಿತ್ತು. ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ ಹೊಟ್ಟಿತ್ತು. ತಮ್ಮ ಏನಂತಾನ ತಮ್ಮ ಅಣ್ಣ ನನಗ ಯಾಕೋ ಹಸುವಾಗಿ ಅವು ಹೊಟ್ಟೆಯಾಗ ಏನಾರ ಇದ್ರ ನಡೆ ಆಳಾಗ ಬರ್ತಾ ಅದು ನನಗ ಹೊಟ್ಟೆಯಾಗ ಬಗ್ ಮಾಡಕತ್ತಿ ಅದು ಅಣ್ಣ ಏನಾರ ಊಟ ಇದ್ರೆ ಕೊಡು ಅಂದ. ಎಲ್ಲೋ ತಮ್ಮ ಮನೆಯಲ್ಲಿಂದ ಬರ್ಬೇಕ ತಾಯಿದಕ್ಕೆ ಎಷ್ಟು ಹಾಲು ಪರಿದ್ರ ಊಟ ಮಾಡಿ ಹೋಗ್ರಿ ಮಕ್ಕಳೇ ಅಂತೆ. ಅದೇ ಬೇಕ ತಾಯಿ ಎಷ್ಟು ಹಾಲು ಪರಿದಳು ತಮ್ಮ. ತಾಯಿ ಮಾತ ನಾವು ಮೀರಿ ಬಂದೀವಿ ತಮ್ಮ. ತಾಯಿ ಜೀವನೋ ನಾಯಿ ಜೀವ ಅನ್ಸಿಯಾದಿ. ಆ ಬೆಳಕ ತಾಯಿ ಮಾತ ಮೀರಿ ನಾವು ಬಂದೀವಿ ತಮ್ಮ. ಈಗ ಇಂತ ಕಾಂತ ನೋಡಕ ನಾನ್ನ ಬೇಡದ್ರ ನಾಯಿ ಎಲ್ಲಿದ್ದ ಅನ್ನ ತಂದು ಕೊಡ್ಲಿ ಮಗ ತಮ್ಮ. ತಮ್ಮ ಅಂತಾನ ಅಣ್ಣ ಮಾತು ಕೇಳ ನನಗ ಹಸು ತಾಳ ಹೊಟ್ಟೆ. ಅದು ದಿನ ನೋಡ್ಬೇಕಾದ್ರೆ ನಮ್ಮ ಮನಿ ತಾನೊಳಗ ನಾವು ನೋಡ್ಬೇಕು ಕುದುರೆ ನೋಡ್ಬೇಕು ಕಳ್ಳಿ ದಾಣಿ ಆಗುತ್ತಿದ್ದೇವೋ ಚಂದಿ ಕೊಡುತ್ತಿದ್ದೇವೋ ಎಲ್ಲರವನ್ನ ನಾಲ್ಕು ದಾಣಿ ಕಳ್ಳಿ ದಾಣಿಯವನ್ನ ತಗೊಂಡು ಬಾ ಅಣ್ಣ. ಮಾತಾಡಿವಂತ ಮಾಗಂತ ಹೇಳಿ ತಮಗ ಬಾದು ನಿಂದಿರ್ಸಾನೆ. ಎಲ್ಲಿ ಬಂದ ಹಾನು ಕುದಿ ಅಂತ ಹಾಕ ಬಂದ ಕುದುರಿ ತೋಬಳಿ ಒಳಗ ಕೈ ಹಾಕಬೇಕಾ. ತಾಯಿ ದಂತಕ್ಕೆ ಫರಾಳ ಬುತ್ತಿ ಕಟ್ಟಿದಳು ಆಯೇ ದೇವಾ. ಕೂನ ಕೊಡ್ತಾ ಇರ್ಲಾರ್ದಂತೆ ಮಕ್ಕಳಿಗೆ ಈ ಫರಾಳ ಬುತ್ತಿ ಕಟ್ಟಾಳ ನಮ್ಮ ತಾಯಿ. ಏ ತಮ್ಮ ನಮಗ ಕೂನ ಕೊಡ್ತಾ ಇರ್ಲಾರ್ದಂತೆ ತಾಯಿ ಬುತ್ತಿ ಕಟ್ಟಾಳು. ಈಗ ಬಾ ತಮ್ಮ ಇಬ್ಬರು ಕೂಡಿಕೊಂಡು ಆ ಕರಿ ಪಾಳದ ಮೇಲೆ ಹೋಗಿ ನಾವು ಊಟ ಮಾಡೋಣ ನಡೀತಮ್ಮ ಅಂತ. ಆ ನೈದಮ್ಮ ತಮ್ಮ ನಾನ್ ತ್ಯಾಕ ಬಂದು ಎಲ್ಲೋ ತಮ್ಮ ನಡಿ ತಾಯಿ ಬುತ್ತಿ ಕಟ್ಟಾಳ ಹೋಗೋಣ ನಡಿ ಅಂತಂದ. ಇಬ್ಬರ ಅಡತಮ್ಮದೇ ಯಾರ ಕೂತ್ಕೊಡ್ಬೇಕಾದ್ರೆ ಎಲ್ಲಿ ಒಂದತ್ರ ಊಟ ಮಾಡಿ ಮತ್ತ ಕುದುರೆ ಮ್ಯಾಲೆ ಕೂತು ನಡೆದ್ರು ನಡೀತಾ ನಡೀತಾ ಹೊತ್ತ ಮುಣಿಯಾದ ಕತ್ತಲಾಯ್ತು. ಇಬ್ಬರ ಅಣ್ಣತಮ್ಮದಿ ಯಾರಂತಾವ್ ಎಡ ಏನು ಇಟ್ಟು ತನಕ ಆ ಹೊತ್ತಿತ್ತು ನಾವು ದಾರಿ ನೋಡದೇವು. ಈಗ ನಡೆದು ನೋಡಿದ್ರು ನನ್ನ ಕೈ ಕಾಲ ನೈಲ ಹಾಕತ್ತಿ ಆ ಕುದುರೆ ಒಳಗಿ ಸೋತಾವ. ಇಲ್ಲೇ ನೋಡ್ಬೇಕಾದ್ರೆ ಚಕ್ರ ಕಟ್ಟಿ ಕಾಣಕತ್ತಿ ಆದತ್ತು. ಆ ಉಣತ್ರ ಒಳಗ ಆ ಚಕ್ರ ಕಟ್ಟಿ ಬಂದು ಆ ಚಕ್ರ ಕಟ್ಟಿ ಮ್ಯಾಲೆ ಇಬ್ಬರ ಅಣ್ಣತಮ್ಮದಿ ಯಾರ ಉಣಗ್ಲಾಕ ಇಬ್ಬರ ಅಣ್ಣತಮ್ಮದಿ ಬಂದು ಕಟ್ಟಿ ಮ್ಯಾಲೆ ಕುಂತರು ಏನಂತಾರ ಹಿರಿಯ ಅಣ್ಣ. ಎಂತ ಒಂದಂತರ ಒಳಗ ನಾವು ಇಬ್ಬರ ಅಣ್ಣ ತಮ್ಮ ಹ್ಯಾಂಗ ಈ ಒಂದಂತರ ಒಳಗ ಮಾತು ಕೇಳ ತಮ್ಮ. ಒಂದತ್ರ ಒಳಗ ನೋಡ್ಬೇಕಂದ್ರೆ ಹುಲಿಗಳು ಇರ್ತಾವ, ಕಾಡ ನೋಡ್ಬೇಕಂದ್ರೆ ಹುಲಿ ಸಿಯಗಳು ಇರ್ತಾವ. ನಮಗ್ ನುಂಗಿ ನೀವು ಹೋದು ಅಂದ್ರ ನಾವು ಹ್ಯಾಂಗ ಮಾಡಾರಿ ಅಣ್ಣ ಅಂತ ತಮ್ಮಂತಾನ ಅಣ್ಣಗ. ಅಣ್ಣ ತಮ್ಮರು ಕೂಡಿ ನೋಡ್ಬೇಕಂದ್ರೆ ಆ ಚಕ್ರ ಕಟ್ಟಿ ಮೇಲೆ ಬಂದು ಇವ್ರ ಮುಕ್ಕಾಮ ರಹವಾಸ ಮಾಡ್ಯಾರ ದೇವರಿ. ರಾತ್ರಿ ಟೈಮ್ ಐತ್ರಿ ಬಾರಾದ ಟೈಮಿನಾಗ ಕಿರ್ರ ಒಳಗ ಅವಾಜ್ ಹೊಟ್ಟ ತಮ್ಮಗಂತ ಅನ. ಹೇ ಅಣ್ಣ ತಮ್ಮ ಅಂದಿವಿ ಅಡ ನಾ ಇದ್ದೀನಿ ಕೂಡ ಅಂತ ಒಬ್ಬರಿ ಒಬ್ಬರು ಇಬ್ಬರು ಅಣ್ಣ ತಮ್ಮ ಯಾರ ಧೈರ್ಯ ಹಾಕೊಡ ಕೂತ್ ಆ ಚಕ್ರ ನೆಟ್ಟ ಕಟ್ಟಿ ಮ್ಯಾಲ ಕೂತಾರ ಮಾತಾಡ ಕೂತ್ ರಾತ್ರಿ ಬಾರಾಗ್ಲಾಗಿ ನಾವಿಲ್ಲಿದ್ದಿ ಹೊಂಟಾದ ಇಬ್ಬರು ಅಣ್ಣ ತಮ್ಮ ಯಾರಿಗಿ ನೀ ನಿದ್ರಿಗೆ ತಾಳಂಗಿಲ್ಲ ಅನ್ನೋ. ಈಗ ಒಂದ ತಾಸ ನೀ ನಿದ್ರಿ ಮಾಡುವಂತವನ ಆಗೋ. ನೀನು ಸುತ್ತಮುತ್ತಲೇ ಕೂತು ಸುತ್ತಮುತ್ತ ಗಸ್ತಿ ಪಾರ ಮಾಡತ. ಆ ಹೇಳಕ ನಾ ನಿದ್ರಿ ಮಾಡ್ತೀನಿ ಅಣ್ಣ, ನೀ ಹೋಗಿ ವಿಶ್ರಾಂತಿ ಮಾಡುವಂತನಾಗಂತಂದ. ಕ್ಷಣ ತಮ್ಮ ಇಷ್ಟ ಅಲ್ಲ ಗಿಡವಿಲ್ಲ ಹಿರಿಯ ಅಣ್ಣ ನೋಡ್ರಿ ಶಾಲ ಹೊಚ್ಚಕೊಂಡ ಚಕ್ರ ಕಟ್ಟಿ ಮ್ಯಾಲ ಮನಿಗೆ ಆದ. ಕ್ಷಣ ತಮ್ಮ ಯಾರು ರಾಜ ಪ್ರಾಣೋಸ ಕೈಯಾಗ ಬಾಣ ತಲವಾರ ಬಿರಾಗ ತಗೊಂಡ ತಮ್ಮ ನೋಡ್ಬೇಕಂದ್ರೆ ರಕ್ಷಣೆ ಮಾಡತ್ರಿ ಹಿರಿಯ ಅಣ್ಣಗ. ಏನಂತ ರಕ್ಷಣೆ ಮಾಡ್ತಾನ? ಕಾಲಿಗೆ ಒಮ್ಮ ಬರ್ತಾನ, ತಲಿಗೆ ಒಮ್ಮ ಬರ್ತಾನ, ಕೈಯಾಗ ತಲವಾರ ತಗೊಂಡ ಅಲ ಬಾಣ ತಗೊಂಡು ಪೈರ ಬಳಕತ್ತಿದ ರಾತ್ರಿ ಬಾರದ ಟೈಮ್ ಆಗಿ ಅದರಿ. ಎಲ್ಲಿ ಅಣ್ಣ ತಮ್ಮದ್ಯಾರ ಹೋಗಿ ಚಕ್ರ ಕಟ್ಟಿ ಮ್ಯಾಲ ಇದ್ರು ಅದೇ ಜಾಗದಾಗ ಮೂರು ಪ್ರಾಣಿ ಮೂರು ಗೆಳತಾನ ವಿತ್ತರಿ ಮೂಗಾರ ಮಂದಿದು ಏಳಡಿ ಶರಪ ಅಡಿ ಒಳಗ ನೋಡ್ಬೇಕಂದ್ರೆ ಹುತ್ತ ಮನುಷ್ಯನ ಹತ್ರ ಹುತ್ತಿಯಾರ ಅದ ಹುತ್ತಿಯೊಳಗೆ ಕುಂತಿತ್ತು. ಕೆರಿ ಒಳಗ ತುಂಬ ಕೆರಿ ಒಳಗ ನಿಗಂಬ ಕಂಪಿ ಎಂಬದ ಒಂದು ಎರಡಾದು ಮೂರನೇದ ನೋಡಬೇಕಾದ ರಾ ಆ ನೋಡಬೇಕ ಆಲ ಗಿಡದ ಮ್ಯಾಲ ಪಾರೋಳ ಪಕ್ಷಿ ಅಂತ ಮಿತ್ರಿ. ಆ ಪಾರೋಳ ಪಕ್ಷಿ ಒಳಗ ರಾಜ ಗಣಪ ಶವರಾಜ ಅಂದು ಜೀವಸ್ತಳ ನೋಡಬೇಕಾದ್ರೆ ಕಟ್ಟಿ ಆ ನೋಡಬೇಕಾದ್ರೆ ಪಕ್ಷಿ ನೋಡಬೇಕಾದ್ರೆ ದಂಡದಾಗ ಇಟ್ಟಿರು. ಮೂರು ಪ್ರಾಣಿ ನೋಡ್ಬೇಕು ಆ ದಿವಸ ಜಗಳ ಆಡಿ ಯಾರ್ದವ್ರ ಮನೆಯಾಗ ಕರ್ರಗ ಮಾರಿ ಕರ್ರಗ ಹಚ್ಕೊಂಡು ಯಾರ್ದವ್ರ ಮನೆ ಒಳಗೆ ಹೋಗುತ್ತಿರು. ಸರಾತ್ರಿ ಬಾರ ಟೈಮ್ ಆಗಿ ಅದ ಅವ್ರು ಮೂರು ಪ್ರಾಣಿ ಒಂದೇ ತೊಲಿ ಮೇಯ್ತಿರು ದಿನ ಇನ್ನ ಒಂದೇ ತೊಲಿ ಕೂಡ್ತಿರು ಹೇಳ್ತಿರು. ಆ ದಿವಸ ಜಗಳ ಆದ ಬಳಕ ಕಪ್ಪಿ ಹೋಗಿ ಮನೆ ನೀರಾಗ ಕುಂತತ್ತು. ಆ ಹೋಗಿ ತನ್ನ ಮನೆಯಾಗ ಹುತ್ತಿ ಒಳಗೆ ಕುಂತತ್ತು. ಪಾರೋಳ ಪಕ್ಷಿ ಅಣ್ಣ ಹೋಗಿ ಗಿಡದ ಮ್ಯಾಲ ಕುಂತಿದ್ದ. ಆ ಕಪ್ಪಿ ಎಲ್ಲ ಪಾರೋಳ ಅಣ್ಣ ದಿನ್ನಲ್ಲಿ ನೋಡ್ಬೇಕಂದ್ರೆ ನಾವು ಕೂತು ಮಾತಾಡ್ತಿದ್ದೇವು. ಇವತ್ತು ಬಿ ಮಾತಾಡ್ರ ಬಾಯಣ್ಣ ಸಂಗಟ ಏನ ಒಯ್ಯೋದು ಅದ ಇರೋ ತನಕ ನೋಡ್ಬೇಕು ಚಲೋ ಕೆಟ್ಟದ ಎಡೆ ಬರ್ತದ ಸಂಗಟ ಏನು ಬರಂಗಿಲ್ಲ ಬಾ ತಮ್ಮ ತಳಗ ಮಾತಾಡಾರಿ ಇಬ್ಬರು ಬಾ ಅಂತ ಅದು ಕಪ್ಪಿ ಕರಿಲಿಕ್ಕೆ ಹತ್ತತ್ರಿ. ಯಾರಿ ಯಾ ಪಾರೋಳ ಪಕ್ಷಿ ಅಣ್ಣಗ ಪಾರೋಳ ಪಕ್ಷಿವೇನಂತ ಕಪ್ಪಿ ನಿನ್ನ ಕೂಡಲಿ ಏನ ಮಾತಾಡೋದೋ ಇದೆಲ್ಲ ನಿಂದ ಕಿಡಿಗೇಡಿ ಗುಣವ ಮಗನ ನೀ ಎಲ್ಲ ಇದು ಹಚ್ಚಿದ ವಿಘ್ನದವೋ ಬಾಳ ನಿನ್ನ ಕೂಡಲಿ ಏನು ಮುಖ ತಗೊಂಡು ನಾ ಏನು ಮಾತಾಡಲಿ ನಿನ್ನ ಕೂಡಲಿ ನಿನ್ನಷ್ಟಕ್ಕೆ ನೀರು ನನ್ನಷ್ಟಕ್ಕೆ ನಾ ಇರ್ತೀನಿ ಮಗನೇ. ಕಪ್ಪಿ ಅತ್ತಾರೆ ಪಾರೋಳಣ್ಣ ಯಾಕೆ ಹಿಂಗ ತಿಳಿತೀರ್ದು ತಿರುಗಿದಾಗ ಮಾತಾಡಕತ್ತೀವಿ ನೀ ಜರ ನನ್ನ ಬಲಿ ಬಂದಿ ಠೀಕ್ ಆಯ್ತು ಬರ್ಲಿಲ್ಲ ಅಂದ್ರೆ ನಿನ್ನ ಭೇದ ಹಿಂದಿನ ಮುಂದಿನ ಎಲ್ಲ ಯಾ ಮಾನವ ಮನುಷ್ಯ ಹೇಳ್ತೀನಿ. ಮಾನವ ಮನುಷ್ಯ ಈ ವನಂತರೊಳಗೆ ಯಾರು ಯಾರು ಹತ್ತಿರಿದ್ರಿ ಬೇಕು ಆ ಮಾನವ ಮನುಷ್ಯ ಬಂದು ನಿನ್ನ ಪ್ರಾಣ ಹೊಡಿತ ನನ್ನ ಪ್ರಾಣ ಹೊಡಿತಾರ ಬರಂಗಿಲ್ಲ ನೀ ಬರಂಗಿಲ್ಲ ಬರಂಗಿಲ್ಲ ಅನ್ಬೇಕ ಸಿಟ್ಟಿಲಿ ಸಾಮರ್ಥ ಆಗಿ ಆ ನಿಗಂಬೆ ಆ ಕಪ್ಪಿ ಏನ್ ಮಾಡ್ತೀರಿ ನೀ ನಿನ್ನ ಒಳಗಿಂದ ಹೊರಗ ಬಂತು ಹೊರಗೆ ಬಂದು ನೋಡ್ಬೇಕಂದ್ರೆ ಸರ್ ರಾತ್ರಿ ಟೈಮ್ ಆಗಿದೆ ಬಾರ ಒಂದ ಅದ್ರ ಹೊಟ್ಟಿ ಒಳಗೆ ಎರಡಲ್ಲಿ ನೋಡ್ಬೇಕಂದ್ರೆ ರತ್ನಗಳಿದ್ದುರಿ ಲಾಲ ಅದ್ರ ನೋಡ್ಬೇಕಂದ್ರೆ ಹೊಟ್ಟಿ ಒಳಗೆ ಲಾಲ ತೆಗೆದು ಭೂಮಿ ಮ್ಯಾಲ ಬಿಟ್ಟು ಕಾರ್ತ್ರಿ ಕಪ್ಪಿ ಆ ರತ್ನದ ಬೆಳಗಿಗೆ ಕಪ್ಪಿ ಮೈಲಾಕ ಶುರು ಮಾಡ್ತಾರಿ. ಮೈತಾ ಮೈತಾ ಏನಂತದ ಪಾರ್ವಣ್ಣ ನೀ ಕರೆದ್ರೆ ಬರಲ್ ಹೊಂಟಿದಿ ಈಗ ನನ್ನ ನಿಂದೆ ಆಡ್ತೀನಿ ನೋಡಣ ಅಂತ ಆ ಕಪ್ಪಿ ಇದ್ದಿದ್ ಒದ್ರಿ ಹೇಳಕತ್ತಿದ್ರಿ ಆ ಒದತ್ರ ಒಳಗ ಮನುಷ್ಯ ಹಾಗ ಮಾತಾಡತಾದ ಹಾಂಗ ಮಾತಾಡಕತ್ರಿ ಆ ಕಪ್ಪಿ ಏನಂತ ಮಾತಾಡತಾದ ಈ ಒದತ್ರ ಒಳಗ ಯಾರು ಕರಿಬಾರು ಮನುಷ್ಯ ಬಿದ್ದದರು ಅವನರ ಲಕ್ಷಿಟ ಮಾತು ಕೇಳಬೇಕು ಮಾನವ ಆ ಮೂರು ಪ್ರಾಣಿ ಎಲ್ಲ ಬಾಡವರಿ ಎಲ್ಲಿ ಒಂದತ್ರ ಒಳಗ ಮೈಲಕತ್ತೀರು ಆತಾಡಬೇಕಾದ್ರೆ ಕಪ್ಪಿ ಇಷ್ಟು ಮಾತಾಡದ ಯಾರು ಕೇಳ್ತಾರ ಆ ನೋಡ್ಬೇಕಾದ್ರ ಕರಿ ಮಾನವ ತಿಳಿ ಯಾರು ರಾಜ ಪ್ರಾಣ ಹಂಸ ಕ್ಷಣ ತಮ್ಮಜಿ ನಾವು ಎಚ್ಚರವಿದ್ದ ಒಂದತ್ರ ಒಳಗ ಸರ್ ಸರ್ ಸರ್ ಸರ ಬಂದಾರ ಎಲ್ಲಿ ನೋಡ್ಬೇಕು ಕೈಯಾಗ ತಲವಾರ ಬಾಡ ತಗೊಂಡಾರ ಸರ್ ಸರ್ ಸರ್ ಸರ್ ಸರ್ ಬಂದ ಎಲ್ಲಿ ಯಾರು ನೋಡ್ಬೇಕಂದ್ರ ಕೇರಿ ಅಂತ ಯಾಕ ಕಪ್ಪಿ ನೋಡ್ಬೇಕಂದ್ರೆ ನೀರಾಗ ಒಳ್ಳಕತ್ತಿತ್ತು ಮುಂದ ಅಡ್ಡ ಬಂದ್ ನೋಡ್ಬೇಕು ಹನುಮಾನಲಾಗ ಹೊಡೆದು ಬಾಣ ಹೊಡಿಬೇಕ್ರಿ ಯಾರು ನೋಡ್ಬೇಕು ಕಪ್ಪಿ ಹೊಟ್ಟಿಗತ್ತೆ ಆದ ಕಪ್ಪಿ ನೋಡ್ಬೇಕು ಹೊಟ್ಟಿ ಸೀಳ್ತು ಕಪ್ಪಿ ಬೀಳತ್ತಡಾವಿಲ್ಲ ಕಪ್ಪನಿ ರಾಜ ಹೋದ ಕಪ್ಪಿ ಹೊಟ್ಟಾಗ ಕೈ ಹಾಕಿ ಯಾಡಲಾಲ ತಗೊಂಡ ಯಾಡಲಾಲ ತಗೊಂಡು ಸರ್ ಸರ್ ಎಲ್ಲಿ ಬಂದ ಅಣ್ಣನ ಬಲ್ಲಿ ಅಣ್ಣ ಮಕ್ಕೊಂಡಿದ ಚಕ್ರ ಕಟ್ಟಿ ಮ್ಯಾಲ ಆ ಪಾರೋಳ ಮಕ್ಸಿದ್ ನೋಡ್ಬೇಕಾದ್ರೆ ನಿಂದೆ ಆಳಕತ್ತಿತ್ತು ಕಪ್ಪಿ ಆ ಕಪ್ಪಿ ನಿಂದೆ ಆಡದ ಅಂತ ಕೇಳಿದ್ರು ರಾಜ ಪ್ರಾಣಂಸ ಆಲ ಗಿಡದ ಮೇಲೆ ಮ್ಯಾಕ ಮುಖ ಮಾಡಿ ನೋಡದ ಪಾರೋಳ ಪಕ್ಷಿ ಕುಂತಿತ್ತು ಬಾಣ ತೆಗದ ಬಗಲಾಗಿಂದು ಬಾಣ ತೆಗೆದು ನೋಡ್ಬೇಕಂದ್ರೆ ಆ ಬಾಣಲ್ಲಿ ನೋಡ್ಬೇಕಂದ್ರೆ ತಾಯಿ ತದಿ ಹೆಸರು ದೇವರ ಹೆಸರು ತಗೊಂಡು ಬಾಣ ಬಿಳ್ಳಾಕೆ ತಡವಿಲ್ಲ ಅದು ಬಾಣ ನೋಡ್ಬೇಕಂದ್ರೆ ಆ ಪಕ್ಷಿ ನೋಡ್ಬೇಕು ಎದಿ ಒಳಗೆ ಹೋಗಿ ಚುಸ್ತ್ರಿ ಎದಿ ಒಳಗೆ ನಡಲಾಕಿ ತಡವಿಲ್ಲ ಪಡ ಪಡ ಪಡ ಪಡ ಪಡ ಅವಂತ ಆವಾಜ ಮಾಡಿ ಭೂಮಿಗೆ ಬಿತ್ತು ಆ ಪಾರ್ವ ಪಕ್ಷಿ ರಾಮಕರ್ತ ಪ್ರಾಣ ಹೋಯ್ತ್ರಿ ರಾಮಕರ್ತ ಪ್ರಾಣ ಹೋದ ಬಾಳಕ ಸರ್ ಸರ ಬಂದ ಎಲ್ಲಿ ಆ ಚಕ್ರ ಕಟ್ಟಿ ಐದು ಹೆಜ್ಜೆ ಎಣಸ್ಯಾರ ಏಳೇರಿ ಶರ್ಪಿನ ಬಲಿ ಬಂದ ಬರುವ ತನಕ ಟೈಮಿಗೆ ಆತನ ಟೈಮ್ ಚಲೋ ಇತ್ತು ಹಾವ ಇದ್ದಿದ ಅಡಿ ಒಳಗ ಮೈಲಾಕ ಹೋಗಿತ್ತು ಕ್ಷಣ ತಮ್ಮ ಬಂದ ಸರ್ ಸರ ಒಳಗ್ ನೋಡ್ಬೇಕಂದ್ರೆ ಹುತ್ತು ಮನುಷ್ಯನ ಎತ್ತರ ಆಗಿತ್ತು ತಲವಾರಿನ ಭೂಮಿ ಸಮಾನ ಮಾಡಿ ಏಳರಂಜಿ ಪರಿದ್ರಿ ಅತನ ಸದ್ದಣ ಮಾಡಿಕೊಂಡ ಸದ್ದಣ ಮಾಡಿಕೊಂಡು ನಾ ಧನ ಕಳಸದಲ್ಲಂತ ಬಂದ ಆತ ನೋಡ್ಬೇಕಂದ್ರ ಅಣ್ಣನ ಬಲ್ಲಿ ಅಣ್ಣ ಹೇಳಿದಮ್ಮ ಆ ಪಕ್ಷಿ ಪ್ರಾಣ ಹೋಯ್ತು ಆ ಪಕ್ಷಿ ಪ್ರಾಣಿ ಹಾಂಗ ಹೋಗ್ಯದ ಹಾಂಗ ರಾಜ ರಾಜ ಗಣಪತಿ ಅವನ್ ಪ್ರಾಣ ಹೊಂಟೋಯ್ತು ನಮ್ಮ ಊರಿಗೆ ನೀರು ಹೋಗಿ ಇರ್ಬೇಕಣ್ಣ ನಡ್ರಿ ಊರಿಗೆ ಹೋಗ ರೆಡಿ ಅಂತ ಇಬ್ಬರ ಅಣ್ಣ ತಮ್ಮದ ಯಾರ ಕೂಡಿ ಅಣ್ಣ ತಮ್ಮ ನೋಡ್ಬೇಕಂದ್ರೆ ಎದ್ದು ಒಬ್ಬರಿ ಒಬ್ಬರು ನೋಡ್ಬೇಕು ಮಾತಾಕತ್ತಿ ಆಡಿ ತನ್ನ ಊರಿಗೆ ನನ್ನ ಮಕ್ಕಳು ಯಾವಾಗ ಬರ್ತಾರ ರಾಜ ರಾಜೋಸ್ ಪ್ಯಾಡಸ್ ಅಂತ ತಾಯಿ ತಂದಿ ಹರಿ ನೋಡ್ಕೊತ ಕೂತಿರು. ಇಬ್ಬರ ಮಕ್ಕಳು ಹೋಗಿ ತಾಯಿ ತಂದಿ ಪಾದ ನಮಸ್ಕಾರ ಮಾಡ್ಯಾರ. ಅಮ್ಮ ನಿಮ್ನ ಆಶೀರ್ವಾದದಿಂದ ನಾವು ಜೊತೆ ಬಂದೆವು. ಆ ಊರು ನೀರು ನಮ್ಮ ಊರಿಗೆ ತಂದೇವು ಅಂತ ತಂದಿ ಪಾದಕ್ಕೆ ನಮಸ್ಕಾರ ಮಾಡ್ಯಾರ. ತಂದಿ ಪಾದಕ್ಕೆ ಬಿಳಕಡವಿಲ್ಲ ತಂದಿ ಏನಂತಾರ ಮಾತ ಕೇಳ ತಂದೀರ ಯಾ ನೀವು ಹೇಳಿದ ಪ್ರಕಾರ ನೋಡ್ರಿ ನಾ ಮಾಡ ಬಂದೀನಿ ನನಗ ಏನು ಬಕ್ಷಿಸ್ ಕೊಡ್ತೀರಿ ಏನ್ ಇನಾಮ ಕೊಡ್ತೀರಿ ಅನ್ನ ಬೇಕಾಗಲಿ ಮಗ ನಾ ಹೇಳಿದ ಪ್ರಮಾಣ ನೌಕರಿ ಮಾಡ್ಕೊಂಡು ಬಂದಿದ್ದೀವಿ ಒಳ್ಳೇದಾಯ್ತು. ಇವತ್ತಿದು ಹರಿ ಸಿಂಹಾಸನ ತೆಗೆದ ಹೊಸ ಸಿಂಹಾಸನ ನಾನು ತಯಾರ ಮಾಡಿ ಅದೇ ಬೇಕ ರಾಜ್ಯಪಟ್ಟ ಅಭಿಷೇಕ ಮಾಡಿಸ್ತ ಹಾಲ ತುಪ್ಪಲಿ ಗದಗಿ ತೊಳೆದಾರ ಎರಡು ಮಕ್ಕಳಿಗೆ ಬಾದರು ನನ್ನ ಮಕ್ಕಳ ಈರ್ಷೂರ್ ಮಕ್ಕಳವ ಅಂತ ಮಕ್ಕಳಿಗೆ ಊರಾಗ ಮೆರವಣಿಗೆ ತೆಗೆದು ರಾಜ ದೊಡ್ಡವ ರಾಜ ರಾಜವಂಶಕ್ಕೆ ರಾಜಕೀಯ ಕೊಟ್ಟಾರ ರಾಜ ಪ್ರಾಣವಂಶಕ್ಕೆ ಪ್ರಧಾನಿ ನೌಕರಿ ಕೊಟ್ಟರು. ಇಬ್ಬರ ಮಕ್ಕಳ ತಾಯಿ ತಂದಿ ಭೇಟಿ ಆಯ್ತು. ಆ ತಾಯಿ ತಂದಿ ಮಕ್ಕಳಿಗೆ ಹಾಗೆ ಭೇಟಿ ಆಯ್ತು. ಹಾಂಗ್ ನೋಡ್ಬೇಕಂದ್ರೆ ತಾಯಿ ತಂದಿ ಕೂಡಿ ಯಾರ ಎರಡು ಮಕ್ಕಳು ನೋಡ್ಬೇಕಂದ್ರೆ ಆ ತಾಯಿ ತಂದಿ ಸೇವಾ ಮಾಡಕೋತ ಎಲ್ಲಿ ನೋಡ್ಬೇಕ ನೋಡ್ಬೇಕಂದ್ರೆ ಚಂಪಾವತಿ ಊರ ಒಳಗ ರಾಜಕೀಯ ಮಾಡಕತ್ತಿರೋದೇ ಬರೀ ಇದುವರೆಗೆ ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಕಥೆ ಸನ್ನಿವೇಶ ರಾಜ ರಾಜಾಂಶ ಪ್ರಾಣಾಂಶ ಆಲಿಸಿದಿರಿ. ಈಗ ಕೇಳೋಣ ಒಂದು ಕೃಷಿ ಹಾಡು.